ಹೆಚ್ಚಿನ ಮಾಹಿತಿಗೆ ಹತ್ತಿರದ ಕಾರ್ಮಿಕ ಇಲಾಖೆ ಕಚೇರಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1552514 ಸಂಪರ್ಕಿಸಿ. ಕಾರ್ಮಿಕರ ಎಲ್ಲ ಸಮಸ್ಯೆಗಳ ಪರಿಹಾರ ಕಾರ್ಮಿಕ ಅದಾಲತ್ನಲ್ಲಿ. ಭರತ್, ಸೈನ್ಸ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ಯಾ? ಹೌದು ವರುಣ್. ಅದು ಹೇಗೆ ಇಷ್ಟು ಬೇಗ ಕಂಪ್ಲೀಟ್ ಮಾಡಿದೆ ಭರತ್? ವರುಣ್, ಅಂಚೆ ಚೀಟಿ ಸಂಗ್ರಹಣೆ ನನ್ನ ಹವ್ಯಾಸ. ಈ ಹವ್ಯಾಸದಿಂದ ನಾನು ಯಾವುದೇ ಒಂದು ಕೆಲಸವನ್ನ ನಿರಂತರತೆ, ಸಹನಶೀಲತೆ ಹಾಗೂ ನೈಪುಣ್ಯತೆಯಿಂದ ಮಾಡುವುದನ್ನ ಕಲ್ತಿದ್ದೀನಿ. ಈ ಹವ್ಯಾಸ ನನಗೆ ದೇಶ ವಿದೇಶಗಳ ಇತಿಹಾಸ, ಸಂಸ್ಕೃತಿ, ಪರಿಸರ ಹಾಗೂ ಇನ್ನು ಹಲವಾರು ವಿಷಯಗಳ ಬಗೆಗಿನ ಜ್ಞಾನವನ್ನು ಕೂಡ ಹೆಚ್ಚಿಸ್ತಾ ಇದೆ. ನೀನು ಕೂಡ ಹತ್ತಿರದ ಹೆಡ್ ಪೋಸ್ಟ್ ಆಫೀಸ್ನಲ್ಲಿ ಫಿಲಾಟಲಿ ಡೆಪಾಸಿಟ್ ಅಕೌಂಟ್ ತೆರೆಯಬಹುದು ಹಾಗೂ ನಿನ್ನ ಮನೆ ವಿಳಾಸಕ್ಕೆ ಅಂಚೆ ಚೀಟಿಗಳನ್ನ ಪಡೆಯಬಹುದು. ಓ ಹೌದಾ, ನಾನು ಕೂಡ ಅಂಚೆ ಚೀಟಿ ಸಂಗ್ರಹಣೆ ಹವ್ಯಾಸನ ಪ್ರಾರಂಭ ಮಾಡ್ತೀನಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಮತ್ತ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 60%, ಬೀದರ್ ಕೊಪ್ಪಳ ಜಿಲ್ಲೆಗಳಲ್ಲಿ 70%, ರಾಯಚೂರು ಜಿಲ್ಲೆ ಒಳಗ 55%, ವಿಜಯಪುರ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 75%, ಯಾದಗಿರಿ ಜಿಲ್ಲೆ ಒಳಗ 55% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರದಂಗ ಹಗುರವಾಗಿ ಮಳೆಯ ಸಾಧ್ಯತೆಗಳು ಅದಾವ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ದೀರಿ. ಈಗ ಅಫ್ಜಲ್ಪುರ್ ತಾಲೂಕಿನ ಮಣ್ಣೂರು ಗ್ರಾಮದ ಚಂದ್ರಶೇಖರ್ ಹೊಸೂರ್ಕರ್ ಮತ್ತು ಸಂಗಡಿಗರಿಂದ ಕೇಳಿದ ದೊಡ್ಡಾಟ ವನಕಾಂಡ. Ah!

ತಮ್ಮ ಲಕ್ಷ್ಮಣ. ಇದಕ್ಕೆ ನಾನಾದ್ರೂ ಹೇಳುತ್ತೇನೆ, ಕೇಳುವಂತವನಾಗು. ಅದೇ ಇರುವುದು ಚೆನ್ನಾಗಿ ಹೇಳುವಂತವನಾಗು. ಜನನ ಕೈ ಕೈ ಅನುಮತಿಯಂತೆ ವನಕ್ಕೆ ಹೋಗುವಯ್ಯ ತಮ್ಮ. ಇಷ್ಟು ಭಕ್ತಿ ನನ್ನ ಮೇಲೆ ಇದ್ದರೆ ನಿನ್ನನ್ನು ಬಿಟ್ಟು ಯಾತಕ್ಕೆ ಹೋಗಲಿ? ಮರುಳ ಸಿದ್ದೇಶನ ಅಡಿಗಳನ್ನು ಬಿಡದೆ ಭಜಿಸುತ್ತಾ ಬಾರಯ್ಯ ಲಕ್ಷ್ಮಣನೇ. ಆಹೇ ಪಾವನ ಚರಿತನೆ, ನೀನೇ ನನಗೆ ತಾಯಿ, ನೀನೇ ತಂದೆ, ನೀನೇ ನನಗೆ ಬಂಧು. ಆಹೇ ಅಣ್ಣಯ್ಯನೇ, ನಿನ್ನಿಂದಲೇ ನನಗೆ ಸತ್ಯಗತಿ ದೊರೆಯುವುದು.

ನನ್ನ ಅಣ್ಣನ ಬಳಿಗೆ ಹೋಗಿ ಕಣ್ಣಿಗೆ ಕಂಡಿರಬಾರದು, ಕೈಗೆ ಬಂದಿರಬಾರದು. ಅಂತ ಸ್ಥಳದಲ್ಲಿ ಈ ರೀತಿ ಗುಟ್ಟವನ್ನು ತೆಗೆದುಕೊಂಡು ಬಾರೆ ಕಡವಿ ಸ್ತ್ರೀಯರೇ. ನಮೋ ನಮೋ ರಾಮಚಂದ್ರ, ನಿಮ್ಮ ಪಾದಕ್ಕೆ ವಂದಿಸುತ್ತೇನೆ. ಹಾ ಹೇ ಕಾಮಿನಿ, ಹಾ ಲಕ್ಷ್ಮಣನನ್ನು ಬಿಟ್ಟು ಇಲ್ಲಿ ಯಾತಕ್ಕೆ ಬಂದಿರಿ ಹೇಳುವಂತವಳು. ಆ ಹೇ ರಾಮಚಂದ್ರನೇ, ಇಲ್ಲಿಗೆ ಬಂದ ಕಾರಣವೇನೆಂದರೆ ನೀನು ಹೇಳಿದ ಪ್ರಕಾರ ಲಕ್ಷ್ಮಣನ ಹತ್ತಿರಕ್ಕೆ ಹೋದರೆ ಆತನು ಹೇಳಿದ್ದು ಏನೆಂದರೆ ಕಣ್ಣಿಗೆ ಕಂಡಿರಬಾರದು, ಕೈಗೆ ಸಿಕ್ಕಿರಬಾರದು. ಅಂತ ಲಿಪಿಯನ್ನು ತೆಗೆದುಕೊಂಡು ಬಂದರೆ ನಿನ್ನ ಲಗ್ನವಾಗುತ್ತೇನೆಂದು ಹೇಳಿದರು ರಾಮಚಂದ್ರ. ಹಾ ಹೇ ರಕ್ಕಸಿ, ಹಾ ನಿನ್ನ ಬೆನ್ನ ಮೇಲೆ ಉನ್ಮತ ಲಿಪಿ ಬರೆದಿರುವೆನು. ಹಾ ಹೋಗುವಂತವಳಾವು. ನಮೋ ನಮೋ ಲಕ್ಷ್ಮಣ ಭೂಪಾಲನೇ, ನಿನಗೆ ವಂದಿಸುತ್ತೇನೆ. ಆ ಹೇ ಭಂಡ ಸ್ತ್ರೀಯರೇ, ನಳಿನಾಚನು ನಿನ್ನ ಬೆನ್ನ ಮೇಲೆ ಬರೆದ ಲಿಪಿಯನ್ನು ಅರಿತನು. ಅದರ ವಿಚಾರವೂ ಎನಗೆ ತಿಳಿಯಿತು. ಅಣ್ಣವರಂತೆ ಮಾಡುವರ ಬಾರಿ ನಾರಿ ಮದರವಯ್ಯಾರಿ. ಸಾರಥಿ, ಈ ಕಪಟ ಸ್ತ್ರೀಯಳ ಮಾಡಿದ ಮೋಸಕ್ಕೆ ಇವಳ ಮಲೆ ಮೇಲೆ ಕೊಯ್ಯುವ ಚಮತ್ಕಾರವನ್ನು ನೋಡಿದೊಳೆ ಸಾರಥಿ. ಲಕ್ಷ್ಮಣರು ಹಂತ ಪಾಮರರು, ನನ್ನ ಮಲೆಯ ಮೂಗ ಕೈದರೆಯೋ ಇನ್ಯಾರಿಗೂ ಹೇಳಲಿ. ಸಾರಥಿ, ಎನ್ನ ಅಗ್ರಜನಾದ ರಾವಣೇಶ್ವರನಿಗೆ ಈ ಸುದ್ದಿಯನ್ನು ತಿಳಿಸಿ ಬರುತ್ತೇನೆ. ತಿಳಿಸ್ಬಿಡ್ರಿ. ಕಾರ್ಪುರ ಇದುವರೆಗೆ ಅಫ್ಜಲ್ಪುರ್ ತಾಲೂಕಿನ ಮಣ್ಣೂರು ಗ್ರಾಮದ ಚಂದ್ರಶೇಖರ್ ಹೊಸೂರ್ಕರ್ ಮತ್ತು ಸಂಗಡಿಗರಿಂದ ದೊಡ್ಡಾಟ ವನಕಾಂಡ ಮೂಡಿಬಂತು. ಈಗ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಮತ್ತ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು ಶೇಕಡಾ 60%. ಬೀದರ್ ಕೊಪ್ಪಳ ಜಿಲ್ಲೆಗಳಲ್ಲಿ 70%. ರಾಯಚೂರು ಜಿಲ್ಲೆ ಒಳಗ 55%. ವಿಜಯಪುರ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 75%. ಯಾದಗಿರಿ ಜಿಲ್ಲೆ ಒಳಗ ಶೇಕಡಾ 55% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಹಗುರವಾಗಿ ಮಳೆಯ ಸಾಧ್ಯತೆಗಳು ಅದಾವ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ.